ಅದು ಹೇಗೆ ಹಾನಿ ಮಾಡುತ್ತೆ ಮತ್ತೆ ಅದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈ ಹಣ್ಣಿನ ನೊಣ ತರಕಾರಿಯಾಗ್ಲಿ ಅಥವಾ ಹಣ್ಣುಗಳಾಗ್ಲಿ ಹೂವು ಬಿಟ್ಟು ಹಣ್ಣು ಕಚ್ಚೋ ಸಮಯದಲ್ಲಿ ಬರುತ್ತೆ. ಬಂದು ಅದು ಹಣ್ಣಿನ ಮೇಲೆ ಸೂಜಿ ಸೈಜ್ ನಲ್ಲಿ ಹೋಲ್ ಮಾಡಿ ಅಲ್ಲಿ ಮೊಟ್ಟೆ ಇಡುತ್ತೆ. ಅಂದ್ರೆ ಇನ್ನು ಬಲಿಯದಕ್ಕಿಂತ ಮುಂಚಿತವಾಗಿ ಎಳೆ ಕಾಯಿ ಇರುವಾಗ್ಲೇನೆ ಶುರು ಮಾಡ್ಕೊಳ್ಳುತ್ತಲ್ವಾ? ಶುರು ಮಾಡುತ್ತೆ. ಅದು ಹಣ್ಣಿನ ಮೊದಲ ಪದರದ ಕೆಳಗಡೆ ಮೊಟ್ಟೆ ಇಡುತ್ತೆ. ಮೊಟ್ಟೆಯಿಂದ ಬಂದ ಮರಿ ತಿರುಳನ್ನೆಲ್ಲ ತಿನ್ನುತ್ತೆ. ಅದೇನು ಮೊಟ್ಟೆ ಇಟ್ಟಿರುತ್ತಲ್ಲ ಜಾಗ, ಆ ಜಾಗದಲ್ಲಿ ಕೊಳೆಯುತ್ತೆ. ಕೊಳೆಯುವಿಕೆಯಿಂದ ಹಣ್ಣು ಉದುರೋಗುತ್ತೆ. ಈ ರೀತಿ ತೊಂದರೆ ಆಗುತ್ತೆ. ಹೇಗೆ ಅದು ನಿರ್ವಹಣೆ ಮಾಡಬೇಕು ಅಂತ ಅಂದ್ರೆ, ಮೊದಲನೆಯದಾಗಿ ನಾವು ರಾಸಾಯನಿಕ ಮಾಡಬಾರದು. ಮೊದಲು ನಾವು ಒಂದು ಎರಡು ಇರುವಾಗ್ಲೇನೆ ಆ ಹಣ್ಣುಗಳನ್ನ ಕಿತ್ತು ಒಂದು ಕಡೆ ಗುಂಡಿ ತೆಗೆದು ಅದನ್ನೆಲ್ಲನು ಹಾಕಿ ಮುಚ್ಚಬಿಡಬೇಕು. ಇಲ್ಲ ಅಂದ್ರೆ ಕೆಳಗಡೆ ಬಿದ್ದಿರೋ ಹಣ್ಣುಗಳೆಲ್ಲ ತೆಗೆದು ಅದನ್ನು ಕೂಡ ಗುಂಡಿ ತೆಗೆದು ಮುಚ್ಚಬಿಡಬೇಕು, ಇಲ್ಲಾಂದ್ರೆ ಸುಡಬೇಕಾಗುತ್ತೆ. ಅದು ಮೊದಲನೇ ನಿರ್ವಹಣೆ ಆಗುತ್ತೆ. ಇನ್ನೊಂದೇನು ಅಂದ್ರೆ ಕ್ಷೇತ್ರ ನೈರ್ಮಲ್ಯ ಫೀಲ್ಡ್ ಸ್ಯಾನಿಟೇಷನ್ ಅಂತ ಮಾಡ್ತೀವಿ. ಅದ್ರಲ್ಲಿ ಏನು ಅಂತ ಅಂದ್ರೆ ಇದೆ, ಈಗ ನಾನು ಏನ್ ಹೇಳಿದ್ನಲ್ಲ, ಎಲ್ಲೆಲ್ಲಿ ಕೊಳತ ಹಣ್ಣುಗಳು ಬಿದ್ದಿರುತ್ತೆ ಹಣ್ಣುಗಳೆಲ್ಲನು ಒಂದ್ ಕಡೆ ಶೇಖರಿಸಿ ಅದಕ್ಕೆ ರಾಸಾಯನಿಕನೋ ಅಥವಾ ನೀವು ಅದನ್ನ ಒಂದ್ ಕಡೆ ಮುಚ್ಚಿ ಅದನ್ನ ಸುಡೋದು ಏನೋ ಒಂದು ಮಾಡಬೇಕು. ಎರಡನೇದೇನು ಅಂತ ಅಂದ್ರೆ, ನಮ್ಮ ಕೇಂದ್ರದಿಂದ ಒಂದು ಲಿಂಗಾಕರ್ಷಕ ಬಲೆ ಅಂತ ಕರಿತೀವಿ, ಅದು ಫ್ರೂಟ್ ಫ್ಲೈ ಟ್ರಾಪ್, ಮೀಥೈಲ್ ಯೂಜಿನಲ್ ಟ್ರಾಪ್ ಅಂತ ಕರಿತೀವಿ. ಆ ಟ್ರಾಪ್ ನ ನಾವು ಒಂದು ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಹಾಕಿ ಒಂದು ಎಕರೆಗೆ 4-6 ಗಿಡದಲ್ಲಿ ನೇತಾಕೋದ್ರಿಂದ ಈ ಹಣ್ಣಿನ ನೊಣ ಪ್ರೌಢ ಕೀಟ ಏನಿರುತ್ತೆ ಅದು ಅದಕ್ಕೆ ಆಕರ್ಷಣೆ ಆಗುತ್ತೆ. ಆಕರ್ಷಣೆ ಆಗಿ ಅದ್ರೊಳಗಡೆ ಬಂದು ಬೀಳುತ್ತೆ. ಯಾಕೆ ಅಂದ್ರೆ ಬಲೆಯಲ್ಲಿ ಒಂದು ಕಟ್ಟಿಗೆಯ ರೀತಿ ಇರುತ್ತೆ ತುಂಡು. ಆ ತುಂಡನ್ನು ಒಂದು ರಾಸಾಯನಿಕದಲ್ಲಿ ಮುಳುಗಿಸಿ ಅದರಲ್ಲಿ ಒಂದು ವಿಷ ಪದಾರ್ಥವನ್ನು ಹಾಕಿರ್ತೀವಿ, ಒಂದು ಆಕರ್ಷಣೆ ಮಾಡುವಂತ ಪದಾರ್ಥನೂ ಹಾಕಿರ್ತೀವಿ. ಅದನ್ನ ನಾವು ಬಾಟಲ್ ನಲ್ಲಿ ಹಾಕಿ ಕಟ್ಟೋದ್ರಿಂದ ಆಕರ್ಷಣೆ ಇರುವಂತ ರಾಸಾಯನಿಕ ಇರುತ್ತೆ, ಅದು ಆ ನೊಣನ ಆಕರ್ಷಣೆ ಮಾಡುತ್ತೆ. ಮತ್ತೆ ಆ ವಿಷಪೂರಿತ ಪದಾರ್ಥ ಅದು ಆಕರ್ಷಣೆ ಆದ್ಮೇಲೆ ಅದರಿಂದ ಅದನ್ನ ಸಾಯುತ್ತೆ. ಈ ರೀತಿ ಇದೊಂದು ನೈಸರ್ಗಿಕವಾಗಿ ಏನು ತೊಂದರೆ ಆಗದೆ ಇರುವಂತೆ, ರಾಸಾಯನಿಕ ಏನು ಬೆಳೆ ಮೇಲೆ ಬೀಳದಂತೆ ನಿರ್ವಹಣೆ ಮಾಡೋ ವಿಧಾನ ಇದು. ರಾಣಿಯವರೇ, ಒಂದು ನಮ್ಮ ಕೇಳುಗರಿಗೆ ತಿಳಿಸ್ಬಿಡಿ, ಈ ಒಂದು ಫ್ರೂಟ್ ಫ್ಲೈ ಯಾವ ಬೆಳೆಗಳಲ್ಲಿ ಹಾನಿ ಮಾಡುತ್ತೆ? ಕೊಡಗಿನ ಒಂದು ಪರಿಸರವನ್ನ ನೋಡ್ಕೊಂಡ್ರೆ ತರಕಾರಿಗಳು ಹಣ್ಣುಗಳು ಇಲ್ಲಿ ಬೆಳೀತಕ್ಕಂತ ಬೇರೆ ಬೇರೆ ಹಣ್ಣುಗಳಿದಾವೆ ತರಕಾರಿಗಳಿದಾವೆ ಹೇಳಿ. ಈಗ ಕೊಡಗಿನ ಕಿತ್ತಳೆ ಅಂತ ಇದೆಯಲ್ಲ, ಅದ್ನಲ್ಲಿ ಬರುತ್ತೆ, ಮತ್ತೆ ಸೀಬೆಕಾಯಿನಲ್ಲಿ ಬರುತ್ತೆ, ಸಪೋಟಾದಲ್ಲಿ ಬರುತ್ತೆ, ಇವಾಗ ಬೆಣ್ಣೆ ಹಣ್ಣು ಅವಕ್ಯಾಡೋ ಅಂತ ಈಗ ಪ್ರಚಾರ ಆಗ್ತಿದೆಯಲ್ಲ ಅದ್ರಲ್ಲಿ ಬರುತ್ತೆ. ತರಕಾರಿ ಬೆಳೆಗಳಲ್ಲಿ ಅಂತ ಹೇಳಿದ್ರೆ ಕುಂಬಳಕಾಯಿ ಜಾತಿಗೆ ಸೇರಿದ ಹಣ್ಣುಗಳು, ಸೋರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ ಜಾತಿ ಹಣ್ಣುಗಳಲ್ಲೆಲ್ಲದನ್ನು ಹಾನಿ ಮಾಡುತ್ತೆ. ಮತ್ತೆ ಇವಾಗ ಮಾಡಗಲ ಅಂತ ಬರುತ್ತೆ, ಅದರಲ್ಲೂ ಕೂಡ ತುಂಬಾ ಹಾನಿ ಮಾಡುತ್ತೆ. ಇದು ಎಲ್ಲಾ ರೀತಿಯ ಹಣ್ಣು ಎಲ್ಲಾ ರೀತಿಯ ತರಕಾರಿಗಳನ್ನು ಕೂಡ ಇದು ಹಾನಿ ಮಾಡುತ್ತೆ. ಬಾಳೆಯಲ್ಲೂ ಕಾಣಿಸುತ್ತೆ? ಬಾಳೆಯಲ್ಲಿ ಅಷ್ಟೊಂದು ಇಲ್ಲ, ಅಲ್ಲಿ ಇಲ್ಲಿ ಉಂಟು, ಬಟ್ ಈ ರೀತಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹಾನಿ ಮಾಡೋದಿಲ್ಲ. ಮಾವಿನಲ್ಲೂ ಕಾಣಿಸುತ್ತಲ್ವಾ? ಮಾವಿನಲ್ಲಿ ತುಂಬಾ ಜಾಸ್ತಿ ಇರುವಂತದ್ದು ಈ ಹಣ್ಣಿನ ನೋಡೋಣ, ಮಾವಿನಿಗೆ ಸ್ಪೆಸಿಫಿಕ್ ಆಗಿ ಇರೋದು, ಬಟ್ ಇದು ಎಲ್ಲಾ ರೀತಿಯ ಹಣ್ಣನ್ನು ಕೂಡ ಹಾನಿ ಮಾಡುತ್ತೆ. ಹೇಗಿರುತ್ತಂತ ಸೂಕ್ಷ್ಮವಾಗಿ ಹೇಳ್ಬೋದಾ? ಹಣ್ಣಿನ ನೊಣ ಕಣ್ಣಿಗೆ ಹೇಗೆ ಕಾಣುತ್ತೆ, ಮತ್ತೆ ನೊಣ ತರನೇ ಇರುತ್ತಾ ಹೇಗೆ? ಹಣ್ಣಿನ ನೊಣ ನೋಡೋದಿಕ್ಕೆ ಮನೆಯಲ್ಲಿ ಇರುತ್ತಲ್ಲ ನೊಣ ಅದೇ ರೀತಿ ಇರುತ್ತೆ. ಆದ್ರೆ ಇದಕ್ಕೂ ಅದಕ್ಕೂ ಏನು ಡಿಫ್ರೆಂಟ್ ಮಾಡಬಹುದು ಅಂತ ಅಂದ್ರೆ, ಈ ನೊಣದ ಹೊಟ್ಟೆ ಭಾಗ ಏನಿರುತ್ತೆ ಆ ಭಾಗ ತ್ರಿಭುಜಾಕಾರದಲ್ಲಿ ಇರುತ್ತೆ, ಮತ್ತೆ ಅದರ ರೆಕ್ಕೆಗಳಲ್ಲಿ ಬಣ್ಣ ಬಣ್ಣದ ಚುಕ್ಕೆಗಳಿರುತ್ತೆ. ಅದರಿಂದ ಮನೆ ನೊಣದಿಂದ ಈ ಹಣ್ಣಿನ ನೊಣನ ನಾವು ಡಿಫ್ರೆಂಟ್ ಆಗಿ ಐಡೆಂಟಿಫೈ ಮಾಡಬಹುದು. ತಾವು ಹೇಳ್ತಾ ಇದ್ರಿ ಎಳೆ ಕಾಯಿ ಇರುವಾಗ್ಲೇನೆ ಈ ನೊಣ ಮೊಟ್ಟೆ ನೀಡುತ್ತೆ, ನಿಧಾನಕ್ಕೆ ಮರಿಯಾಗಿ ಒಳಗಡೆ ತಿಂತ ಅದನ್ನ ಕೊಳಸಿ ಬಿಡಿಸ್ಬಿಡುತ್ತೆ. ಇನ್ನು ಹಣ್ಣಾಗೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಕಾಯಿಗಳೇ ಕೆಳಗಡೆ ಬಿದ್ದ್ಬಿಡ್ತಾವಲ್ವಾ? ಅದು ಹಣ್ಣಿನ ಒಳಗಡೆ ಸೇರಿದ ಮೇಲೆ ಅದು ಹಣ್ಣನ್ನ ಒಳಗಡೆ ತಿನ್ನುತ್ತೆ, ತಿಂದ್ಮೇಲೆ ಆ ಭಾಗ ಎಲ್ಲ ಕೊಳೆಯೋಕೆ ಪ್ರಾರಂಭ ಆದ್ಮೇಲೆ ಹಣ್ಣುಗಳೆಲ್ಲ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇನೆ. ಮತ್ತೆ ಏನಂದ್ರೆ ಇನ್ನೊಂದು, ಈ ಕೀಟ ಗಿಡದಲ್ಲಿ ಇರಲಿ ಅಥವಾ ಕೆಳಗಡೆ ಬಿದ್ದ್ಮೇಲೂ ಕೂಡ ಕೀಟ ಎಲ್ಲ ತಿಂದು ಒಂದು ಸ್ಟೇಜ್ಗೆ ಬಂದ್ಮೇಲೆ ಅದು ಕೋಶಾವಸ್ಥೆಗೆ ಹೋಗುತ್ತೆ, ಹಣ್ಣಿನಿಂದ ಕೆಳಗಡೆ ಬೀಳುತ್ತೆ, ಮಣ್ಣಿನಲ್ಲಿ ಬಿದ್ದು ಮಣ್ಣಿನಲ್ಲಿ ಅದು ಕೋಶಾವಸ್ಥೆಗೆ ಹೋಗಿ ಅಲ್ಲಿಂದ ಅದು ಪ್ರೌಢ ಕೀಟವಾಗಿ ಬರುತ್ತೆ, ಮತ್ತೆ ಬಂದು ಬೇರೆ ಹಣ್ಣುಗಳಿಗೆ ಹಾನಿ ಮಾಡುತ್ತೆ. ಅದರಿಂದ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಬಿದ್ದ ಹಣ್ಣುಗಳೆಲ್ಲನೂ ಅಲ್ಲೇ ಶೇಖರಿಸಿ ಇಡಬೇಡಿ, ಅದನ್ನ ಸುಟ್ಟಾಕೋದು ಅಥವಾ ಅದನ್ನ ಒಂದ್ ಕಡೆ ಗುಂಪು ಮಾಡಿ ರಾಸಾಯನಿಕವನ್ನ ಸ್ಪ್ರೇ ಮಾಡೋದು ಏನಾದ್ರೂ ಆ ರೀತಿ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ಈ ಹಣ್ಣಿನ ನೊಣದ ಜೀವನ ಚಕ್ರದ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಹೇಗೆ ಅದು ತನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೆ? ಮೊಟ್ಟೆಯಿಂದ ಮರಿಯಾಗದು ಎಷ್ಟು ದಿನ ಆಗ್ತದೆ, ಮರಿಯಿಂದ ಮತ್ತೆ ಅದು ಬೆಳವಣಿಗೆ ವಯಸ್ಕ ಕೀಟವಾಗದು ಮತ್ತೆ ಪ್ರಾಯಕ್ಕೆ ಬರೋದು, ಎಷ್ಟು ಮೊಟ್ಟೆ ಇಡುತ್ತೆ, ಯಾವಾಗ ಅಂತ್ಯ ಆಗುತ್ತೆ, ಎಷ್ಟು ದಿನಗಳಲ್ಲಿ ಇದರ ಜೀವನ ಚಕ್ರ ಪರಿಪೂರ್ಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿ. 5-6 ದಿನಗಳಲ್ಲಿ ಅದು ಮೊಟ್ಟೆ ಇಡುತ್ತೆ. ಸುಮಾರು 40-50 ಮೊಟ್ಟೆ ಇಡುತ್ತೆ. ಅಂದ್ರೆ ಅದು ಒಂದು ಹಣ್ಣಿನಲ್ಲಿ ಒಂದೇ ಮೊಟ್ಟೆ ಇಡುವುದು. ಅಂದ್ರೆ ಒಂದು ನೊಣ ಸುಮಾರು 10-15-20 ಅದಕ್ಕಿಂತನೂ ಜಾಸ್ತಿ ಆಗ್ಬಹುದು. ಅಂದ್ರೆ ಒಂದು ಹಣ್ಣಿನಲ್ಲಿ ಒಂದೇ ಮೊಟ್ಟೆ ಇಡುತ್ತೆ. ತುಂಬಾ ರೇರ್ ಕೇಸಸ್ ನಲ್ಲಿ ಅಷ್ಟೇ ಒಂದು ಹಣ್ಣಿನ ಮೇಲೆ 2-3 ಮೊಟ್ಟೆ ಇಡೋದು ನೋಡ್ತೀವಿ. ಅದೊಂದು ಗುಣ ಅದ್ರದ್ದು. ಮತ್ತೆ ಮೊಟ್ಟೆ ಇಟ್ಟ 5-6 ದಿನದಲ್ಲಿ ಮತ್ತೆ ಅದರಿಂದ ಮರಿಹುಳು ಹೊರಗಡೆ ಬರುತ್ತೆ. ಮರಿಹುಳು ಬಂದು ಅದು ಒಂದು 20 ದಿನ ಮಿನಿಮಮ್, ಅಂದ್ರೆ 15-20 ದಿನ ಆ ಹಣ್ಣಿನಲ್ಲಿ ಇದ್ದು ಅಲ್ಲಿಂದ ಅದು ಕೋಶಾವಸ್ಥೆಗೆ ಬಂದು ಅದು ಮಣ್ಣಿನಲ್ಲಿ ಬಿದ್ದಾಗ ಮಣ್ಣಿನ ಟೆಂಪರೇಚರ್ ಏನಿರುತ್ತೆ ಅದಕ್ಕೆ ತಕ್ಕನಾಗಿ ಬೇಗ ಚಳಿಗಾಲ ಅಥವಾ ಮಳೆಗಾಲ ಆತರ ಸಮಯದಲ್ಲಿ ತುಂಬಾ ದಿನಗಳು ತಗೊಳ್ಳುತ್ತೆ ಬರೋದಿಕ್ಕೆ. ಅದೇ ಬೇಸಿಗೆ ಕಾಲದಲ್ಲಿ ಬೇಗ ಅದು ಕೋಶಾವಸ್ಥೆಯಿಂದ ಬಂದ್ಬಿಡುತ್ತೆ. 3-4 ದಿನದಲ್ಲಿ ಕೋಶಾವಸ್ಥೆಯಿಂದ ಅದು ಪ್ರೌಢಾವಸ್ಥೆಗೆ ಬರುತ್ತೆ ನೋಣ. 1 ತಿಂಗಳಿನಲ್ಲಿ ಅದು ಒಂದು ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಒಂದೇ ತಿಂಗಳಲ್ಲಿ ತನ್ನ ಜೀವನ ಚಕ್ರವನ್ನ ಮುಗಿಸುವ ಈ ಹಣ್ಣು ನೊಣ ವರ್ಷದಲ್ಲಿ ಎಷ್ಟು ವೃದ್ಧಿ ಆಗುವುದಂತ ಹೇಳ್ತೀರಿ? ಒಂದು ಜೊತೆ ಗಂಡು ಹೆಣ್ಣು ಇದಕ್ಕೋಸ್ಕರನೇ ನಾನು ಒಂದು ನಿರ್ವಹಣೆ ವಿಧಾನ ಹೇಳಿದೆ, ಅದೇ ಲಿಂಗಾಕರ್ಷಕ ಬಲೆ ಅಥವಾ ಆಕರ್ಷಕ ಬಲೆ ಅಂತ ಮೀಥೈಲ್ ಯೂಜನಲ್ದು. ಇದ್ರದ್ದು ಏನು ಪ್ರಮುಖ ಅಂಶ ಅಂತ ಅಂದ್ರೆ ಇದು ಬರೀ ಗಂಡು ನೊಣಗಳನ್ನಷ್ಟೇನೆ ಆಕರ್ಷಣೆ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಈ ಗಂಡು ನೊಣಗಳು ಹೆಣ್ಣು ನೊಣಗಳ ಜೊತೆ ಸೇರೋದಿಲ್ಲ, ಸೇರದೇ ಇದ್ದಾಗ ಅದು ಮೊಟ್ಟೆ ಇಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೋಸ್ಕರ ನಾವು ಲಿಂಗಾಕರ್ಷಕ ಬಲೆನ ರೈತರಿಗೆ ಜಾಸ್ತಿ ಬಳಕೆ ಮಾಡೋದಿಕ್ಕೆ ಹೇಳ್ತೀವಿ. ಅದು ಮೊದಲು ಹಣ್ಣು ಕಚ್ಚಿ ಸಣ್ಣ ನಿಂಬೆ ಹಣ್ಣಿನ ಗಾತ್ರ ಬಂದು ಆಗ್ಲೇನೆ ಹಾಕಿದ್ರೆ ಬಾಟಲ್ ನಲ್ಲಿ ಎಷ್ಟು ನೊಣ ಬಿದ್ದಿದೆ ಅನ್ನೋದ್ರ ಮೇಲೆ ನೀವು ಅದಕ್ಕೆ ರಾಸಾಯನಿಕ ತಗೋಬೇಕಾ ಇಲ್ವಾ ಅನ್ನೋದ್ರ ಮೇಲೆ ರೈತರು ಅದನ್ನ ಡಿಸೈಡ್ ಮಾಡಬಹುದು. ಹಣ್ಣು ನೊಣ ಒಂದು ತಿಂಗಳಲ್ಲಿ ತನ್ನ ಜೀವನ ಚಕ್ರವನ್ನ ಪೂರೈಸುವ ಒಂದು ಹಿನ್ನೆಲೆಯನ್ನ ನೋಡಿಕೊಂಡ್ರೆ, ಮತ್ತು ತಾವು ಹೇಳ್ತಾ ಇದ್ರೆ ಲಿಂಗಾಕರ್ಷಕ ಬಲೆಗಳನ್ನ ಉಪಯೋಗಿಸಿಕೊಳ್ಳೋದ್ರಿಂದ ಸಂತಾನವನ್ನು ಹರಣ ಮಾಡಿದಂಗೆ, ಸಂತಾನ ಹೆಚ್ಚಾಗದಂಗೆ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಂದೊಂದು ನೊಣ ಈ ಒಂದು ತನ್ನ ಜೀವಿತ ಅವಧಿಯಲ್ಲಿ ಎಷ್ಟು ಹಣ್ಣುಗಳಿಗೆ ಅಥವಾ ಎಷ್ಟು ಸ್ಥಳಗಳಿಗೆ ಹೋಗಿ ಭೇಟಿ ನೀಡಿ ಮೊಟ್ಟೆ ಇಡುತ್ತೆ? ಒಂದು ನೊಣ ಅಂದ್ರೆ ಅದು ಅದರ ಸುತ್ತಮುತ್ತ ಹಣ್ಣಿನ ವಾಸನೆ ಏನಿರುತ್ತೆ ಇದರಿಂದ ಅದು ಎಷ್ಟು ದೂರ ಬೇಕಾದ್ರೂ ಹೋಗುತ್ತೆ. ಅಂದ್ರೆ ಕೆಳಗಡೆ ಬಿದ್ದಿರೋ ಹಣ್ಣಿನಲ್ಲಿ ಅದು ವೃದ್ಧಿ ಆಗೋದ್ರಿಂದ ಪರ್ಟಿಕ್ಯುಲರ್ಲಿ ಇಷ್ಟೇ ಡಿಸ್ಟೆನ್ಸ್ ನಲ್ಲಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಹಣ್ಣು ಅಥವಾ ತರಕಾರಿ ಎಷ್ಟು ಡಿಸ್ಟೆನ್ಸ್ ನಲ್ಲಿ ಅವೈಲಬಲ್ ಇದೆ ಅನ್ನೋದ್ರ ಮೇಲೆ ಅದು ಕವರ್ ಮಾಡುತ್ತೆ. ಅಂದ್ರೆ ಬರೀ ಹಣ್ಣಿಗೆ ಮೊಟ್ಟೆ ಇಡುತ್ತಂತೇನಿಲ್ಲ ಅಥವಾ ತರಕಾರಿಗಳಿಗೆ ಮೊಟ್ಟೆ ಇಡುತ್ತಂತೇನಿಲ್ಲ, ಸಿಕ್ಕ ಸಿಕ್ಕ ತನಗಿಷ್ಟವಾದ ಒಂದ್ ರೀತಿಲಿ ಬಯಸಿದ ಹಣ್ಣು ತರಕಾರಿಗಳ ಮೇಲೆ ಒಂದೊಂದೇ ಮೊಟ್ಟೆ ಇಡುತ್ತೆ. ಈಗ ಒಂದು ಹಣ್ಣಿನ ನೊಣ ಒಂದಕ್ಕೆ ಮೊಟ್ಟೆ ಇಡುತ್ತೆ ಅನ್ಕೊಳ್ಳಿ, ಉದಾಹರಣೆಗೆ ಮಾವಿನ ಕಾಯಿ ಮೇಲೆ ಮೊಟ್ಟೆ ಇಡಿತು, ಇನ್ನೊಂದು ನೊಣ ಅಲ್ಲಿ ಬಂದು ಇಡ್ಲಿಕ್ಕೂ ಸಾಧ್ಯತೆ ಇದೆಯಲ್ವಾ? ಇಲ್ಲ ಇಲ್ಲ, ಇದ್ರದ್ದು ಒಂದು ಏನು ನೇಚರ್ ಅಂದ್ರೆ ಫ್ರೂಟ್ ಫ್ಲೈಸ್ ನಲ್ಲೂ ಅದಕ್ಕೆ ಓವಿಪೋಷನ್ ಡಿಟರೆಂಟ್ ಹಾರ್ಮೋನ್ ಅಂತ ಹೇಳ್ತಾರೆ. ನೊಣ ಹಣ್ಣಿನ ಮೇಲೆ ಮೊಟ್ಟೆ ಇಟ್ಟಾಗ ಜೊತೆಗೆ ಆ ಹಾರ್ಮೋನ್ ಕೂಡ ಈ ತರ ಲಿಟ್ರೇಚರ್ ಗಳಲ್ಲಿ ಹೇಳಿದ್ದಾರೆ. ಅದ್ ಏನಂದ್ರೆ ಹಣ್ಣಿನ ಮೇಲೆ ಮೊಟ್ಟೆ ಇಟ್ಟ ಮೇಲೆ ಬೇರೆ ನೊಣ ಬಂದು ಅದ್ರ ಮೇಲೆ ಮೊಟ್ಟೆ ಇಡಬಾರ್ದು ಅಂತ ಅದ್ರ ರಾಸಾಯನಿಕವನ್ನ ಅಲ್ಲಿ ಬಿಡುಗಡೆ ಮಾಡುತ್ತೆ. ಅವಾಗ ಏನಾಗುತ್ತೆ, ಬೇರೆ ನೊಣ ಬಂದಾಗ ಇದ್ರಲ್ಲಿ ಆಲ್ರೆಡಿ ಮೊಟ್ಟೆ ಇಟ್ಟಿದೆ ಅಂತ ಅದು ಇಡಲ್ಲ. ಇದೊಂದು ಏನ್ ನೇಚರ್ ಅಂತ ಹೇಳಿದೆ, ಯಾಕೆ ಅಂದ್ರೆ ಮೊಟ್ಟೆ ಇಟ್ಟಾಗ ಆ ಹಣ್ಣು ಪೂರ್ತಿ ಅದೊಂದೇ ಮರಿ ಹುಳುಗೆ ಸೇರ್ಬೇಕು. ಬೇರೆ ಮರಿ ಹುಳುಗ್ ಬಂದ್ರೆ ಈಗ ಒಂದು ತಟ್ಟೆನಲ್ಲಿ ಒಂದು ತುತ್ತು ಅನ್ನ ಇದೆ ಅಂದ್ರೆ ಅದನ್ನ ಒಬ್ರು ತಿನ್ನೋದಿಕ್ಕಾಗುತ್ತೆ, ಎಲ್ಲಾರು ತಿನ್ನೋದ್ರೆ ಹೊಟ್ಟೆ ತುಂಬೋದಿಲ್ಲ. ಈ ತರ ಒಂದು ನೇಚರ್ ಆ ಹುಳಗಳಲ್ಲೂ ಕೂಡ ಇದೆ. ಅದರಿಂದ ಅದು ಒಂದು ಹಣ್ಣಿನಲ್ಲಿ ಒಂದೇ ಮೊಟ್ಟೆ ಇಡುತ್ತೆ, ಬೇರೆ ನೊಣಗಳು ಬಂದು ಇಡೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದೊಂದು ನೊಣ ಎಷ್ಟು ಮೊಟ್ಟೆಗಳನ್ನ ಇಡಬಲ್ದು ಒಂದು ತಿಂಗಳಲ್ಲಿ? ಅದನ್ನ ಹೇಳ್ಬೇಕು ಅಂತ ಅಂದ್ರೆ 40-50 ಮೊಟ್ಟೆಗಳನ್ನ ಇಡಬಹುದು. ಒಂದು ತಿಂಗಳ ಅವಧಿ ಆದ್ಮೇಲೆ ಈ 45-50 ಮೊಟ್ಟೆಗಳಿಂದ ಎಲ್ಲವೂ ಮರಿಯಾಗಿ ಎಲ್ಲವೂ ಕೋಶವಾಗಿ ಎಲ್ಲವೂ ಬೆಳಿತಾವ ಅಥವಾ ಅದರಲ್ಲಿ ಮತ್ತೆ ಸಾಯವು ಅಥವಾ ಬೇರೆ ಜೀವಿಗಳಿಗೆ ಬಲಿಯಾಗವು ಅಥವಾ ಅದಕ್ಕೆ ರೋಗ ಕೀಟ ತಗುಲಿ ಹಾಳಾಗವು ಇರ್ತಾವಲ್ವಾ? ಇದೆ ಇದೆ. ಈಗ ಅದು 40-50 ಇಲ್ಲ ಅದಕ್ಕಿಂತ ಜಾಸ್ತಿನೇ ಇಡಬಹುದು, ಇಲ್ಲ ಅದಕ್ಕಿಂತ ಕಡಿಮೆನೆ ಇಡಬಹುದು. ಆದ್ರೆ ಅಷ್ಟನ್ನು ಕೂಡ ಹೊರಗಡೆ ಮರಿಯಾಗಿ ಬರೋದಿಲ್ಲ. ಒಂದು 50 ಇಟ್ಟಿದೆ ಅಂತ ಅಂದ್ರೆ ಅದರಲ್ಲಿ ಒಂದು 30-40 ಮರಿಗಳಾಗಬಹುದು. ಆ 30-40 20 ಕೋಶಗಳಾಗಬಹುದು, ಅದರಲ್ಲಿ ಒಂದು 10-15 ಪ್ರೌಢ ಕೀಟಗಳಾಗಬಹುದು. ಇದಕ್ಕೆ ಏನು ಕಾರಣ ಅಂತ ಅಂದ್ರೆ ಒಂದು ನಮ್ಮ ವಾತಾವರಣ, ವಾತಾವರಣದಿಂದ ಅದು ಸಾಯೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನು ಅಂದ್ರೆ ಬೇರೆ ಪರಭಕ್ಷಕ ಕೀಟಗಳು ಅಥವಾ ಪರಾವಲಂಬಿ ಕೀಟಗಳು ಅಂತ ಇರುತ್ತವೆ, ಒಂದು ಕೀಟಗಳು ಈ ಹುಳುವನ್ನ ತಿನ್ನೋದ್ರಿಂದ ಕೂಡ ಅದರದ್ದು ಸಂತತಿ ಕಡಿಮೆ ಆಗುತ್ತೆ. ಅದರಿಂದ ಅಷ್ಟು ಮೊಟ್ಟೆಗಳು ಕೂಡ ಪ್ರೌಢ ಕೀಟಗಳಾಗಿ ಬದಲಾಗೋದಿಲ್ಲ. ನೋಡಿ, ನಿಸರ್ಗದಲ್ಲಿ ಎಲ್ಲಾ ಜೀವಿಗಳಿಗೂ ವೈರಿಗಳಿದಾವೆ, ಎಲ್ಲಾ ಜೀವಿಗಳನ್ನು ನಿಯಂತ್ರಣ ಮಾಡುವ ಜೀವಿಗಳಿದಾವೆ. ಹಣ್ಣು ನೊಣ ಮೊಟ್ಟೆ ಇಟ್ಟ ಬಳಿಕ ಎಲ್ಲಾ ಮರಿಗಳು ಬೆಳೀತಾ ಬೆಳೀತಾ ಹೋಗ್ತಾವ ಅಥವಾ ಮರಿ ಹಂತದಲ್ಲೇ ಕೆಲವೊಂದು ಸಾಯ್ಬಹುದಾ, ಅಥವಾ ಮರಿಯಾಗಿ ಕೋಶಾವಸ್ಥೆ ಹಂತಕ್ಕೆ ತಲುಪಿದಾಗ ಏನಾದರೂ ತೊಂದರೆ ಆಗ್ಬೋದಾ, ಅಥವಾ ಕೋಶಾವಸ್ಥೆ ಆದ ಮೇಲೆ ವಯಸ್ಕ ಕೀಟವಾಗುವಾಗ ತೊಂದರೆ ಆಗ್ಬೋದಾ, ಈ ಬಗ್ಗೆ ಅಧ್ಯಯನಗಳು ಏನು ಹೇಳ್ತವೆ? ಹಣ್ಣಿನ ನೊಣದಲ್ಲಿ ಅಧ್ಯಯನಗಳು ಅಂತ ನಡೆದಿಲ್ಲ, ಅಂದ್ರೆ ಅದಕ್ಕೆ ರೋಗಗಳು ಬರುವಂತದ್ದು. ಬಟ್ ಪರಾವಲಂಬಿ ಕೀಟಗಳು, ಪರಭಕ್ಷಕ ಕೀಟಗಳು ಇದಾವೆ, ನೈಸರ್ಗಿಕವಾಗಿ ಇದಾವೆ. ಅಂದ್ರೆ ನೈಸರ್ಗಿಕವಾಗಿ ಆ ಜಾಗದಲ್ಲಿ ಏನಿದೆ ಆ ಕೀಟಗಳಷ್ಟೇ ಅದನ್ನ ನಿರ್ವಹಣೆ ಮಾಡುತ್ತೆ. ಇದುವರೆಗೂ ಬೇರೆ ಬೆಳೆಗಳಲ್ಲಿ ಬರುವಂತ ಕೀಟಗಳಿಗೆ ಇರುವಂತ ಪರಭಕ್ಷಕ ಕೀಟಗಳಿದಾವೆ, ಆ ರೀತಿ ಜಾಸ್ತಿ ಈ ಕೀಟಗಳಿಗಿಲ್ಲ. ಅದಕ್ಕೋಸ್ಕರ ಇದು ಜಾಸ್ತಿ ಹಾನಿ ಮಾಡುತ್ತೆ. ಅಂದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಒಂದೋ ಎರಡು ಮೂರು ಆ ರೀತಿ ಪರಾವಲಂಬಿ ಪರಭಕ್ಷಕ ಕೀಟಗಳಿದಾವೆ. ಅದು ಸ್ಪೆಸಿಫಿಕ್ ಆಗಿ ಇದೇ ಕೀಟಕ್ಕೆ ಇದೇ ಪರಾವಲಂಬಿ ಪರಭಕ್ಷಕ ಕೀಟ ಇದೆ, ಇದನ್ನ ನಾವು ಫೀಲ್ಡ್ ನಲ್ಲಿ ರಿಲೀಸ್ ಮಾಡೋದ್ರಿಂದ ಇದನ್ನ ಕಂಟ್ರೋಲ್ ಮಾಡಬಹುದು, ಆ ತರ ಯಾವುದು ಅಧ್ಯಯನಗಳು ನಡೆದಿಲ್ಲ. ಮತ್ತೆ ಆ ತರ ಪರಭಕ್ಷಕ ಪರಾವಲಂಬಿ ಕೀಟಗಳು ಕೂಡ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅಧ್ಯಯನದಲ್ಲಿ ಏನಾದ್ರು ನೈಸರ್ಗಿಕವಾಗಿ ಈ ತರ ಪತ್ತೆ ಮಾಡಿದೀವಿ ಅಂತ ಒಂದು ಎರಡು ತೋರಿಸಿದ್ದಾರೆ ಅಷ್ಟೇನೆ. ಒಟ್ಟಾರೆ ಹಣ್ಣು ನೊಣದ ಜೀವನ ಚಕ್ರ, ಅದರ ವಿಶೇಷತೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾನಿ ಎಷ್ಟು ಮಟ್ಟಿಗೆ ಆಗ್ಬಹುದು? ಈಗ ಉದಾಹರಣೆಗೆ ತಾವು ಹೇಳ್ತಾ ಇದ್ರಿ, ಸೌತೆ ಜಾತಿಗೆ ಅಥವಾ ಕುಂಬಳ ಜಾತಿಗೆ ಸೇರಿರುವ ಬಹುತೇಕ ತರಕಾರಿಗಳಲ್ಲಿ ಇದರ ಹಾನಿ ಇದೆ. ಇನ್ನು ಕಿತ್ತಳೆ, ಮಾವು, ಬೇರೆ ಬೇರೆ ಬೆಳೆಗಳಲ್ಲೂ ಹಾನಿ ಮಾಡುತ್ತೆ. ಎಷ್ಟು ಮಟ್ಟಿಗೆ ತೊಂದರೆ ಆಗ್ಬಹುದು, ನಷ್ಟ ಆಗ್ಬಹುದು? 30-40% ಕಂಟ್ರೋಲ್ ಮಾಡಬಹುದು, 50-60% ಇದು ನಷ್ಟ ಮಾಡುತ್ತೆ. ನಾವು ಅದನ್ನ ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ, ಇನ್ನೂ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ. ನಿರ್ವಹಣೆ ಮಾಡಿದ್ರೆ ಅದರಲ್ಲಿ ಇನ್ನೂ ಕೂಡ ನಾವು ಕಡಿಮೆ ಮಾಡಬಹುದು. ಹಣ್ಣುಗಳಾಗ್ಲಿ ತರಕಾರಿಗಳಾಗ್ಲಿ ಇದುವರೆಗೂ ಅಧ್ಯಯನಗಳಲ್ಲಿ ನೋಡಿದ್ರೆ 80-90% ಕೂಡ ಹಾನಿ ಮಾಡಿರೋ ಅಧ್ಯಯನಗಳು ಇದಾವೆ. ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಹಾನಿ ಮಾಡುತ್ತೆ. ನಿರ್ವಹಣೆ ತಗೊಂಡ್ರೆ ನಾವು ಹಾನಿನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅಧ್ಯಯನಗಳ ಪ್ರಕಾರ ಇದು 80-90% ಹಾನಿ ಮಾಡುತ್ತೆ. ತಾವು ಹೇಳ್ತಾ ಇದ್ರಿ, ಪ್ರಾರಂಭಿಕ ಹಂತದಲ್ಲಿ ಕೀಟದ ಹಾನಿಗೆ ತುತ್ತಾದ ಕಾಯಿಗಳನ್ನ ಅಥವಾ ಹಣ್ಣುಗಳನ್ನ ಹೆಕ್ಕಿ ನಾಶಪಡಿಸಬೇಕು, ಸುಟ್ಟಾಕ್ಬೇಕು, ಊತಾಕ್ಬೇಕಂತ. ನಂತರದ ಕ್ರಮಗಳ ಬಗ್ಗೆ ಉಲ್ಲೇಖ ಮಾಡಿ. ಆಮೇಲೆ ಹೇಳ್ತಾ ಇದ್ರೆ ಲಿಂಗಾಕರ್ಷಕ ಬಲೆಗಳು, ಇದಲ್ದಲ್ಲನೆ ಉಳಿದ ಮಾರ್ಗಗಳು ಏನೇನಿದಾವೆ? ಲಿಂಗಾಕರ್ಷಕ ಬಲೆ ಆಯ್ತು, ಕ್ಷೇತ್ರ ನೈರ್ಮಲ್ಯ ಅಂತ ಒಂದು ಹೇಳಿದ್ದೀನಿ. ಇನ್ನೊಂದು ಏನು ಅಂದ್ರೆ ಆ ಮರದ ಕೆಳಗಡೆ ಬೇಸಿನ್ ಇರುತ್ತೆ, ಅಲ್ಲಿ ಯಾವ್ದು ಹಣ್ಣುಗಳು ಇಲ್ಲೇ ಇರೋ ರೀತಿ ಬೇಸಿನ್ ತೆಗೆದು ಅದನ್ನ ಉಳುಮೆ ಮಾಡಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ ಇದಕ್ಕೆ ವಿಷದ ಆಮಿಷ ಒಡ್ಡುವುದು, ಪಾಯ್ಸನ್ ಬೇಟಿಂಗ್ ಅಂತ ಕರಿತೀವಿ. ಇದ್ರಲ್ಲಿ ಏನು ಅಂದ್ರೆ ಲಿಂಗಾಕರ್ಷಕ ಬಲೆ ಟ್ರಾಪ್ಸ್ ನ ನಾವು ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಬಲೆನಲ್ಲಿ 5ಕ್ಕಿಂತ ಜಾಸ್ತಿ ಪ್ರೌಢ ಕೀಟಗಳು ಬಂದಿದೆ ಅಂತ ಹೇಳಿದಾಗ ಗಿಡಗಳ ಮೇಲೆ ಹಣ್ಣುಗಳ ಮೇಲೆ ಸ್ಪ್ರೇ ಮಾಡೋದಿಕ್ಕೆ ಹೇಳ್ತೀವಿ ರಾಸಾಯನಿಕವನ್ನ. ಅದಕ್ಕಿಂತ ಮೊದಲು ಇನ್ನೊಂದೇನು ಅಂದ್ರೆ ಪಾಯ್ಸನ್ ಬೇಟಿಂಗ್ ಅಂತ ಮಾಡೋದನ್ನ ಹೇಳ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಮೆಲಾಥಿಯನ್ ಅಂತ ರಾಸಾಯನಿಕ ಬರುತ್ತೆ, 20 ml ರಾಸಾಯನಿಕವನ್ನ, 200 g ಜಾಗರಿ ಮತ್ತೆ 2 L ನೀರು, ಇದನ್ ಮೂರನ್ನು ಒಂದು ಮಿಶ್ರಣ ಮಾಡಿ ಒಂದು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಟಬ್ ನಲ್ಲಿ ಇಟ್ಟು ಅದನ್ ಮೇಲ್ಗಡೆ ಒಂದು ಬಲ್ಬ್ ನ ಹಾಕಿ ಅದನ್ನ ಫೀಲ್ಡ್ ನಲ್ಲಿ ಇಡೋದ್ರಿಂದ ಏನು ನೊಣಗಳಿದೆ ಪ್ರೌಢ ಕೀಟಗಳು ಇದು ಬಂದು ಅಟ್ರಾಕ್ಟ್ ಆಗಿ ಅಲ್ಲಿ ಬಿದ್ದು ಸಾಯುತ್ತೆ. ಇದು ಒಂದು ರೀತಿಯ ನಿರ್ವಹಣೆ, ಲಿಂಗಾಕರ್ಷಕ ಬಲೆ ಜೊತೆ ಇದನ್ನು ಒಂದು ಮಾಡಬೇಕು. ಅದ ಅಲ್ದೇನೆ ಹಣ್ಣುಗಳನ್ನ ನಾವು ಕೀಳೋ ಸಮಯಕ್ಕಿಂತ 3 ವಾರದ ಮೊದಲೇ ಒಂದು ರಾಸಾಯನಿಕವನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಅದು ಡೆಲ್ಟಾ ಮೆಥ್ರಿನ್ ಅಂತ ಕರಿತೀವಿ, ಅದ್ರದ್ದು ರಾಸಾಯನಿಕ ಹೆಸರು ಡೆಲ್ಟಾ ಮೆಥ್ರಿನ್ ಅಂತ. ಅದನ್ನ 1 L 0.5 ml ನ ಹಾಕಿ ಸ್ಪ್ರೇ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಅಜಾಡಿರಾಕ್ಟಿನ್ ಅಥವಾ ಬೇವಿನ ಕಷಾಯ ಅಂತ ಬರುತ್ತೆ, ಅದನ್ನು ಕೂಡ 2 ml ನ ಆ ರಾಸಾಯನಿಕ ಜೊತೆಗೆ ಸೇರಿಸಿ ಅದಕ್ಕೆ ಸಿಂಪರಣೆ ಮಾಡೋದ್ರಿಂದ ಈ ಕೀಟನ ನಿರ್ವಹಣೆ ಮಾಡಬಹುದು. ಉಳಿದಂತೆ ರೈತರು ಪ್ರಾರಂಭಿಕ ಹಂತದಿಂದ ಹಿಡಿದು ಕೆಲವೊಂದು ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಅನುಕೂಲ ಆಗ್ತದೆ. ಏನೇ ಆದ್ರೂ ಎಷ್ಟು ನಾವು ಕೆಲಸಗಳನ್ನ ಮಾಡಿದ್ರು ಸ್ವಲ್ಪ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ ಈ ಒಂದು ಹಣ್ಣು ನೊಣದ ಬಾಧೆ ಅಲ್ವಾ? ಹಣ್ಣು ನೊಣದ ಬಾಧೆ ಇದ್ದೇ ಇರುತ್ತೆ, ಆದ್ರೆ ಈ ರೀತಿ ಮಾಡೋದ್ರಿಂದ ಪೂರ್ಣ ಪ್ರಮಾಣದ ಹಾನಿಯನ್ನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಮೊದಲಿನಿಂದನೇ ಗಿಡ ಹೂ ಬಿಟ್ಟು ಹಣ್ಣು ಕಚ್ಚೋ ಸಮಯದಿಂದಲೇ ನಾವು ಈ ರೀತಿ ಎಲ್ಲಾ ನಿರ್ವಹಣಾ ಕ್ರಮಗಳನ್ನ ಪಾಲಿಸಿದ್ರೆ ಆ ಹಣ್ಣು ನೊಣದ ಹಾನಿಗೊಳಗಾಗೋದನ್ನ ನಾವು ತಪ್ಪಿಸಬಹುದು. ಇದು ಮೂರು ನಾಲ್ಕು ನಿರ್ವಹಣೆ ಕ್ರಮಗಳಷ್ಟೇನೆ. ಒಂದು, ಕ್ಷೇತ್ರನ ಶುಚಿಯಾಗಿ ಇಟ್ಕೊಬೇಕು, ಹಣ್ಣುಗಳೆಲ್ಲನ ತೆಗಿಬೇಕು. ಇನ್ನೊಂದು, ಆ ಬಲೆಯನ್ನ ಹಾಕೋದ್ರಿಂದ ಕೂಡ ಆ ಹಣ್ಣಿನ ನೊಣವನ್ನ ನಿರ್ವಹಣೆ ಮಾಡಬಹುದು. ಇನ್ನೊಂದು, ಪಾಯ್ಸನ್ ಬೇಟಿಂಗ್ ಅಂತ ಮಾಡಬಹುದು. ಇಷ್ಟು ಎಲ್ಲ ಆಗ್ಲಿಲ್ಲ, ತುಂಬಾ ಹಾನಿ ಮಾಡ್ತಾ ಇದೆ ಅಂದಾಗ ಕೊನೆಯ ಹಂತದಲ್ಲಿ ರಾಸಾಯನಿಕವನ್ನ ಸಿಂಪರಣೆ ಮಾಡಬಹುದು. ಇದು ನಾಲ್ಕು ಮುಖ್ಯವಾದ ನಿರ್ವಹಣಾ ಕ್ರಮಗಳನ್ನು ಅವರು ಅನುಸರಿಸಿದ್ರೆ ಆದಷ್ಟು ಈ ಹಣ್ಣಿನ ನೊಣವನ್ನ ಕಡಿಮೆ ಮಾಡಬಹುದು. ಕೊಡಗಿನಲ್ಲಿ ಕಿತ್ತಳೆಯನ್ನ ಅನೇಕರು ಬೆಳೀತಿದ್ದಾರೆ, ಈ ಒಂದು ಬೆಳೆಯಲ್ಲಿ ಯಾವಾಗ ಸಿಂಪರಣೆ ಮಾಡಬೇಕು ಅಥವಾ ಯಾವಾಗ ಹಣ್ಣಿನ ನೊಣ ಹೆಚ್ಚಿರುತ್ತಂತ ಹೇಳ್ತೀರಿ? ನಾನು ಆಗ್ಲೇ ಹೇಳಿದಾಗೆ ಹೂವು ಕಚ್ಚಿದ ಸಮಯಕ್ಕೆ ಒಂದು ಪ್ರಿವೆಂಟಿವ್ ಸ್ಪ್ರೇ ಅಂತ ತಗೊಂಡ್ರೆ ಬೆಟರ್. ಇಲ್ಲ, ನಾವು ರಾಸಾಯನಿಕ ಹೋಗೋದಿಲ್ಲ ಅಂತ ಅಂದ್ರೆ, ನಾ ಹೇಳಿದ ಕೊಡಗಿನ ಕಿತ್ತಳೆ ಆಗ್ಲಿ ಅಥವಾ ಸೀಬೆ ಆಗ್ಲಿ ಅಥವಾ ಬೆಣ್ಣೆ ಹಣ್ಣು, ಯಾವುದೇ ಹಣ್ಣಾಗ್ಲಿ, ಅದು ಒಂದು ನಿಂಬೆ ಹಣ್ಣಿನ ಸೈಜ್ಗೆ ಇದ್ದಾಗಲೇ ಈ ಬಲೆಯನ್ನ ಹಾಕೋದ್ರಿಂದ ಇದನ್ನ ನಿರ್ವಹಣೆ ಮಾಡಬಹುದು. ಸಾಮಾನ್ಯವಾಗಿ ನೋಡೋದಾದ್ರೆ ಹಣ್ಣಿನ ನೊಣ ವರ್ಷದ ಯಾವ ಹಂಗಾಮಗಳಲ್ಲಿ ಅಥವಾ ಯಾವ ಹಂಗಾಮಿನಲ್ಲಿ ಹೆಚ್ಚಿಗೆ ಕಾಣಸಿಗುತ್ತೆ? ರೈನಿ ಅಥವಾ ಪೋಸ್ಟ್ ರೈನಿ ಸೀಸನ್ ನಲ್ಲಿ ಜಾಸ್ತಿ ಬರುತ್ತೆ. ಇದು ಅಂದ್ರೆ ಮಾನ್ಸೂನ್ ಬರುತ್ತಲ್ಲ ನೋಡಿ, ಇದು ವರ್ಷ ಪೂರ್ತಿ ಇರುತ್ತೆ. ಯಾವಾಗ ಹಣ್ಣುಗಳು ಪ್ರಾರಂಭ ಆಗುತ್ತೆ ಆವಾಗವಾಗ ಇದು ಹಾನಿ ಮಾಡೋಕೆ ಪ್ರಾರಂಭ ಮಾಡುತ್ತೆ. ಈಗ ಜನವರಿಯಿಂದ ಮಾರ್ಚ್ ವರೆಗೆ ಒಂದು ಬೆಳೆ, ಈಗ ಬೆಣ್ಣೆ ಹಣ್ಣುನೇ ಅದು ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಆಗೋದಿಕ್ಕೆ, ಅದು ಅಕ್ಟೋಬರ್ ನವೆಂಬರ್ ನಲ್ಲಿ ಹಣ್ಣು ಬಿಡುತ್ತೆ, ಆವಾಗ ಈ ಹುಳ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಬೇರೆ ಹಣ್ಣಿನ ಬೆಳೆಗಳು ಹಣ್ಣು ಬಿಡೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಬರುತ್ತೆ. ಅಂದ್ರೆ ಇದು ವರ್ಷದ ಪೂರ್ತಿ ಬೇರೆ ಬೇರೆ ಹಣ್ಣುಗಳು ಅವೈಲೇಬಲ್ ಇದ್ದಾಗ ಇದು ವರ್ಷ ಪೂರ್ತಿ ಬರುತ್ತೆ. ಇದೇ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಬರುತ್ತೆ ಅಂತ ಹೇಳ, ಅಂದ್ರೆ ಒಂದೇ ಒಂದು ಬೆಳೆಯನ್ನ ತಗೊಂಡಾಗ ಮಾತ್ರ, ಈಗ ನಾವು ಬರೀ ಕೊಡಗಿನ ಕಿತ್ತಳೆ ಅಂತ ತಗೊಂಡ್ರೆ ಮಾತ್ರ ಅದು ಹಣ್ಣು ಬಿಡುವ ಕಾಲದಲ್ಲಿ ಅಷ್ಟೇ ಬರುತ್ತೆ. ಅದೇ ನಾವು ಕೊಡಗಿನ ಕಿತ್ತಳೆ ಬಿಟ್ಟು ಬೇರೆ ಹಣ್ಣುಗಳು ತರಕಾರಿಗಳು ಇದಾವೆ ಅಂದಾಗ ಇದು ವರ್ಷ ಪೂರ್ತಿ ಇರುತ್ತೆ. ಬಹಳ ವಿಚಿತ್ರವಾದ ಸಂಗತಿನೇ, ಹಣ್ಣು ಹಾಳು ಮಾಡುವ, ತರಕಾರಿಗಳನ್ನ ನಷ್ಟ ಮಾಡುವ ಹಣ್ಣು ನೊಣ ಸಣ್ಣದು ಆದ್ರೂ ನಷ್ಟ ಎಷ್ಟೋ ಸಾರಿ ದೊಡ್ಡದಾಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತಾವು ಹಣ್ಣು ನೊಣದ ಒಂದು ಪರಿಚಯ ಮಾಡಿಕೊಡ್ತಾ ಹತೋಟಿ ಕ್ರಮಗಳ ಬಗ್ಗೆ ವಿಷಯಗಳನ್ನು ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೆ ತರಕಾರಿಗಳಲ್ಲಿ ಹಣ್ಣು ಬೆಳೆಗಳಲ್ಲಿ ಕಾಣುವ ಹಾನಿ ಮಾಡುವ ಹಣ್ಣು ನೊಣ ಇದು ಹೇಗಿರುತ್ತೆ ಮತ್ತು ಯಾವ ರೀತಿಯಲ್ಲಿ ಹತೋಟಿ ಕ್ರಮಗಳನ್ನು ಪಾಲಿಸಬೇಕನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡಿದವರು ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಎಟಿ ರಾಣಿ ಅವರು. ಮತ್ತಷ್ಟು ಮಾಹಿತಿಗೆ ಮಾತನಾಡಬಹುದು. ರಾಣಿ ಅವರ ಸಂಖ್ಯೆ 8073193991, 8073193991. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳುಗರೆ, ಈಗ ಕಳೆಗಳ ವಿಶೇಷ ಗುಣಗಳು, ಕಳೆಗಳ ಬಳಕೆ ಹಾಗೆ ಕಳೆಗಳ ಇತರೆ ಸಂಗತಿಗಳ ಬಗ್ಗೆ ರಚನೆಯಾಗಿರುವ ಹಾಡನ್ನ ಪ್ರಸಾರ ಮಾಡುತ್ತಿವೆ. ಬಿಎ ಗಣೇಶ್ ಮತ್ತು ಸಂಗಡಿಗರು ಇದನ್ನ ಪ್ರಸ್ತುತಪಡಿಸಿದ್ದಾರೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ನಿಸರ್ಗದಲ್ಲಿವೇ ಹೇರಳ ಕಳೆಗಳು, ಇವುಗಳು ತಿನ್ನುತ್ತವೆ ಜಾನುವಾರುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು. ನಿಸರ್ಗದಲ್ಲಿವೇ ಹೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಕಳೆಗಳು ಏನನ್ನು ಕೇಳುವುದಿಲ್ಲ, ಪೋಷಕಗಳು ಏನಿಲ್ಲ, ಗೊಬ್ಬರಗಳಿಗೆ ಬೇಕು ಇವೆಲ್ಲ, ಬೆಳೆಗಳನ್ನು ಬಳಸಿ ನೀವೆಲ್ಲ, ಬೆಳೆದವುಗಳನ್ನು ಬಳಸಿ ನೀವೆಲ್ಲ. ನಿಸರ್ಗದಲ್ಲಿವೆ ಹೇರಳ ಕಳೆಗಳು, ಗಿಡಮೂಲಿಗೆಗೆ ಬೇಕು ಇವುಗಳು, ಗಿಡಮೂಲಿಗೆಗೆ ಬೇಕು ಇವುಗಳು. ಎಲ್ಲವೂ ಕೆಟ್ಟ ಕಳೆಗಳಲ್ಲ. ಪಡೆಯಿರಿ ಉಪಯೋಗಗಳನ್ನೆಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ. ಸ್ವರ್ಗದಲ್ಲಿವೆ ಹೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಕಳೆಗಳ ಬೆಳವಣಿಗೆ ಕಣ್ಣಿಗೆ, ಕಳೆಗಳ ಬೆಳವಣಿಗೆ ಕಣ್ಣಿಗೆ, ಬಿಸಾಡಬೇಡಿ ಆಚೆಗೆ ಸೇರಿಸಿ ಮಣ್ಣಿಗೆ, ಸೇರಿಸಿ ಮಣ್ಣಿಗೆ. ಜಾನುವಾರುಗಳಿಗೆ ಕಳೆಗಳು ಮೇವಿನ ಸಂಪನ್ಮೂಲಗಳು, ಜಾನುವಾರುಗಳಿಗೆ ಕಳೆಗಳು ಮೇವಿನ ಸಂಪನ್ಮೂಲಗಳು, ವಿಭಿನ್ನತೆಯ ಪೋಷಕಾಂಶಗಳು ತಗ್ಗುತ್ತವೆ ಖರ್ಚುಗಳು, ತಗ್ಗುತ್ತವೆ ಖರ್ಚುಗಳು. ನಿಸರ್ಗದಲ್ಲಿವೆ ಕೇರಳ ಕಳೆಗಳು, ಗಿಡಮೂಲಿಗೆಗೆ ಬೇಕು ಇವುಗಳು, ಗಿಡಮೂಲಿಗೆಗೆ ಬೇಕು ಇವುಗಳು. ನಿಸರ್ಗದಲ್ಲಿವೆ ಕೇರಳ ಕಳೆಗಳು, ಗಿಡಮೂಲಿಗೆಗೆ ಬೇಕು ಇವುಗಳು, ಗಿಡಮೂಲಿಗೆಗೆ ಬೇಕು ಇವುಗಳು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಫ್ಯಾಷನ್ ಫ್ರೂಟ್ ಬೆಳೆಯ ಕೃಷಿ ಕುರಿತು ಡಾಕ್ಟರ್ ಬಿ ಪ್ರಭಾಕರ್ ಅವರಿಂದ ವಿಚಾರ ಪ್ರಸ್ತಾಪವನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೇ, ಇಂದಿನ ಮಳೆಯ ವಿವರ. ಕೊಡಗು ಜಿಲ್ಲೆಯಲ್ಲಿ ಸೋಮವಾರ ಬೆಳಗ್ಗೆ ಅಂದರೆ ಇಂದು ಬೆಳಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆ ಅವಧಿಯಲ್ಲಿ ಸರಾಸರಿ 7.43 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 41.26 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 3179.28 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 2501.07 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 13.57 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 45.47 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 4616.68 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 3424.12 ಮಿಲಿಮೀಟರ್ ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 8.13 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 54.16 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2465.94 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 2091.22 ಮಿಲಿಮೀಟರ್ ಮಳೆಯಾಗಿತ್ತು. ಸೋಮಾಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 0.60 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 24.14 ಮಿಲಿಮೀಟರ್ ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2455.22 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1187.88 ಮಿಲಿಮೀಟರ್ ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರುವ ಮಳೆ ವಿವರ: ನಾಪುಕ್ಲು 5.40, ಸಂಪಾಜೆ 30.50, ಭಾಗಮಂಡಲ 18.40, ವಿರಾಜಪೇಟೆ ಕಸಬಾ 13, ಹುದಿಕೇರಿ 22.80, ಪೊನ್ನಂಪೇಟೆ 3, ಬಾಳೆಲೆ 10, ಕೊಡ್ಲಿಪೇಟೆ 3.20, ಕುಶಾಲನಗರ 0.40 ಮಿಲಿಮೀಟರ್ ಮಳೆಯಾಗಿದೆ. ಮಳೆ ವಿವರ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ರೋಟರಿ ಮಿಸ್ಟಿ ಹಿಲ್ಸ್ನ ಕಡೆಯಿಂದ 9ನೇ ವರ್ಷದ ಮಕ್ಕಳ ದಸರಾ ಇಂದು ಮಡಿಕೇರಿಪೇಟೆನ ಗಾಂಧಿವಾಣಿಲಿ ನಡೆದು. ಕಾರ್ಯಕ್ರಮನ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನ ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಭಾಗವಹಿಸಿದ್ದು. ಹಂಗೆ ತಮ್ಮಲ್ಲಿರುವ ಪ್ರತಿಭೆನ ವೇದಿಕೆನ ಮೇಲೆ ಪ್ರದರ್ಶನ ಮಾಡಿ ಜನರ ಮೆಚ್ಚುಗೆನ ಪಡ್ಕೊಂಡು. ಮಕ್ಕಳ ಸಂತೆ, ಮಕ್ಕಳ ಮಂಟಪ, ಮಕ್ಕಳ ಅಂಗಡಿ, ತರತರದ ಸೊಪ್ಪುಗ, ತರಕಾರಿಗ, ತಿಂಡಿಗ, ಗೃಹ ಬಳಕಿನ ವಸ್ತುಗ, ಮಣ್ಣಿಂದ ಮಾಡಿದ ಕಲಾಕೃತಿಗ, ಮಕ್ಕಳ ಮಂಟಪಗ ಮಕ್ಕಳ ದಸರಲ್ಲಿ ಮುಖ್ಯ ಆಕರ್ಷಣೆಯಾಗಿತ್ತು. ಹಂಗೆ ದಸರಾ ಹಬ್ಬದ ದಶಮಂಟಪಗಳ ಶೋಭಾಯಾತ್ರೆಯನ್ನು ಹೊತ್ತುಲಿ ಪ್ರದರ್ಶನ ಆಗುವ ಕತೆ ಸನ್ನಿವೇಶನ ಮಕ್ಕ ತಾವೇ ತಯಾರು ಮಾಡಿ ಧ್ವನಿ ಕೊಟ್ಟು ಪ್ರದರ್ಶನ ಮಾಡಿದ ಕಲಾಕೃತಿಗ ನೋಡಿದವಕ್ಕೆ ತುಂಬಾ ಖುಷಿ ಕೊಟ್ಟತ್ತು. ಒಟ್ಟಾರೆ ಮಕ್ಕಳ ದಸರಲ್ಲಿ ಮಕ್ಕಳ ಗೌಜಿ, ಮಕ್ಕಳ ಕಾರ್ಬಾರು ತುಂಬಾ ಜೋರಾಗಿದ್ದು ಮಕ್ಕಳ ದಸರಾ ತುಂಬಾ ಲಾಯಕ್ಕಾಗಿ ಕಳಿತು. ಜಿಲ್ಲಾಡಳಿತದ ಕಡೆಯಿಂದ ಮಡಿಕೇರಿಪೇಟನ ಕಾವೇರಿ ಕಲಾಕ್ಷೇತ್ರದಲ್ಲಿ ಇದೇ 9ಕ್ಕೆ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ 15ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಪೊನ್ನಂಪೇಟೆ ತಾಲೂಕು ಬಾಳಲೆ ಹೋಬಳಿನ ನಿಟ್ಟೂರು ಗ್ರಾಮ ಪಂಚಾಯತಿನ ಸಭಾಬಾಳಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸಿವೆ. ಸಾರ್ವಜನಿಕರು, ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಪುಕಾರಿಗಿದ್ದರೆ ಇದೇ 11ರೊಳಗೆ ಸಂಬಂಧಪಟ್ಟ ನಾಡ ಕಚೇರಿ, ತಾಲೂಕು ಕಚೇರಿಗೆ ಕೊಡಕುತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿಗ ತಿಳಿಸಿಡು. ಮಡಿಕೇರಿ ದಸರಾ ಸಮಿತಿನ ಕಡೆಯಿಂದ ನಾಳೆ ಬೆಳಿಗ್ಗೆ 9:30 ಗಂಟೆಯಿಂದ ಮಡಿಕೇರಿಪೇಟೆನ ಗಾಂಧಿಬಾಣಿನ ಕಲಸಂಭ್ರಮ ವೇದಿಕೆಯಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ 7ಕ್ಕೆ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಕೊಡವ ಪಡಿಪು ಪಾಠ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಡೋಜ ಡಾ ಮಹೇಶ ಜೋಶಿಯವು 4ನೇ ತಾರೀಕು 5ಕ್ಕೆ ಜಿಲ್ಲೆಗೆ ಬಂದವೆ. ಮಾನ್ಯ ಅಧ್ಯಕ್ಷರು ಅಂದು ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಸರ್ಕಾರಿ ಅತಿಥಿಗೃಹದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚೆ ಮಾಡಿವೆ. ಅಲ್ಲಿಂದ ಸಾಯಂಕಾಲ 7 ಗಂಟೆಗೆ ಗೋಣಿಕೊಪ್ಪ ಶ್ರೀ ಕಾವೇರಿ ದಸರಾ ಸಮಿತಿನ 44ನೇ ವರ್ಷದ ದಸರಾದ ಆಕಿರಿ ಜಂಬರಲ್ಲಿ ಭಾಗವಹಿಸುವೆ ಅಂತ ಮಂತ್ರಿಗಳ ಆಪ್ತ ಸಹಾಯಕರು ತಿಳಿಸಿದರು. 2022ರ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿನ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳ ಮೂಲ ದಾಖಲಾತಿ ಪರಿಶೀಲನೆ ಮಡಿಕೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕರ ಕಚೇರಿಯಲ್ಲಿ ನಡೆದಿದೆ. 6ಕ್ಕೆ ಜೀವ ವಿಜ್ಞಾನ, 7ಕ್ಕೆ ಇಂಗ್ಲಿಷ್, 10ಕ್ಕೆ ಸಮಾಜ ಪಾಠಗ, 11ಕ್ಕೆ ಗಣಿತ ಮತ್ತು ವಿಜ್ಞಾನ. ಅದರ ದಿನ ಬೆಳಿಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ನಡೆದಿದೆ. ಹಂಗೆ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ದಾಖಲಾತಿ ಪರಿಶೀಲನೆ ನಡೆದಿದೆ ಅಂತ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಸೆಪ್ಟೆಂಬರ್ ಆಖೀರಿವರೆಗಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಸೇರಿದಂತೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಇದೇ 10ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಬಾಳೆ ನಡೆದಿತ್ತ. ಪಂಚಾಯತಿನ ಸಿಇಒ ತಿಳಿಸಿದರು. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಪ್ರಸಾರ ರಂಗ, ಮಂಗಳೂರು ವಿಶ್ವವಿದ್ಯಾನಿಲಯವರ ಕಡೆಯಿಂದ 2ನೇ ಚತುರ್ಮಾಸದ ಕೊಡವ ಪಠ್ಯಪುಸ್ತಕ ಲೋಕಾರ್ಪಣ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ಕಾವೇರಿ 2, ವಿಜ್ಞಾನ ಕಾವೇರಿ 2, ಕಲಾ ಕಾವೇರಿ 2, ಕಂಪ್ಯೂಟರ್ ಕಾವೇರಿ 2, ವ್ಯವಹಾರ ಕಾವೇರಿ 2 ಪುಸ್ತಕಗಳ ಬಿಡುಗಡೆ ಆಯಿತು. ಕೊಡಗು ಅರಣ್ಯ ವೃತ್ತದ ಕಡೆಯಿಂದ 68ನೇ ವನ್ಯಜೀವಿ ಸಪ್ತಾಹದ ಪ್ರಯುಕ್ತ ತರಬರಿ ಕಾರ್ಯಕ್ರಮಗ ಇದೇ 7ಕ್ಕೆ ಮುಟ ನಡೆದಿತ್ತ. ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸಿಡು. ಮೂರ್ನಾಡು ಪದವಿ ಪೂರ್ವ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆ ಘಟಕದ ವರ್ಷದ ಶಿಬಿರದ ಆಕೇರಿ ಜಂಬರ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೊದ್ದೂರು ವಾಟೆಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಟಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ತ್ರಿನೇತ್ರ ವಾಹನ ಮಾಲೀಕರ ಹಾಗೂ ಚಾಲಕರ ಸಂಘ ಮೂರ್ನಾಡು, ಇದರ 29ನೇ ವರ್ಷದ ಆಯುಧ ಪೂಜಾ ಸಮಾರಂಭ ಮೂರ್ನಾಡು ಪಾಂಡಾಣೆ ಮೈದಾನದಲ್ಲಿ ಅಕ್ಟೋಬರ್ 4ರಂದು ಮಂಗಳವಾರ ಅಪರಾಹ್ನ 2:30 ನಡೆಯಲಿದೆ. ಪೂಜಾ ಕಾರ್ಯಕ್ರಮ, ವಾಹನ ಮೆರವಣಿಗೆ, ಸಭಾ ಕಾರ್ಯಕ್ರಮ, ನಂತರ ರಾತ್ರಿ 10 ಗಂಟೆಯವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಥಳೀಯ ಮಕ್ಕಳ ನೃತ್ಯ ನಡೆಯಲಿದೆ. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ. ಡೈಮಂಡ್, ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಗುಣಿಗೋಪಲಿನ ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ರೆಡ್ ಅಂಡ್ ಗ್ರೀನ್ ಫೆಸ್ಟ್ ಇದೆ. ಸೆಪ್ಟೆಂಬರ್ 29ರವರೆಗೆ ಪ್ರತಿ ವರ್ಷದಂತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಾರತದ ವಿವಿಧ ಕಡೆಗಳಲ್ಲಿ ಅನಾವರಣಗೊಂಡ ಹೊಚ್ಚ ಹೊಸ ಟ್ರೆಂಡಿ ಡಿಸೈನ್ಸ್, ರೂಬಿ ಮತ್ತು ಎಮರಾಲ್ಡ್ ಆಭರಣಗಳ ವಿಶಾಲ ಸಂಗ್ರಹ ನಿಮಗಾಗಿ. ಮುಳಿಯಾ ಜುವೆಲ್ಸ್, ಗುಣಿಗೋಪಲ್. ಮಡಿಕೇರಿಯ ಪತ್ರಿಕಾ ಭವನದ ಹತ್ತಿರ ಶುಭಾರಂಭಗೊಂಡಿದೆ ಡಿಟ್ವಿನ್ ಟೆಕ್. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, ಯುಪಿಎಸ್, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ ಅಪ್ ಟು 30% ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಡಿಟ್ವಿನ್ ಟೆಕ್, ಪತ್ರಿಕಾ ಭವನ ಬಳಿ, ಮಡಿಕೇರಿ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಪೀನ್ಯಾ, ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಗ, ಕಾಲ್ 9741864856. ದಸರಾ ಹಬ್ಬದ ಸಂಭ್ರಮಕ್ಕೆ ವಿರಾಜಪೇಟೆಯ ಅಭಿಲಾಷ್ನಲ್ಲಿ ಬಂಪರ್ ಕೊಡುಗೆಗಳು. 4 ಇಯರ್ಸ್ ವಾರಂಟಿ ಇರುವ ಇಂಪೆಕ್ಸ್ ಎಲ್ಇಡಿ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಟೈಟಾನ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಲೈಕ್ಮಿ ಕಲರ್ ಕಾಸ್ಮೆಟಿಕ್ಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಹೀರೋ ಬೈಸಿಕಲ್ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ ಸಂಘದ ಸದಸ್ಯರು ಮತ್ತು ಅವರ ಮಕ್ಕಳು ಶಿಕ್ಷಣ, ಕ್ರೀಡೆ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ 2021-22 ಸಾಲಿನಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಮಾಡಲು ತೀರ್ಮಾನಿಸಲಾಗಿದ್ದು, ಆಸಕ್ತರು ತಮ್ಮ ಸಾಧನೆಯ ಬಗ್ಗೆ ಮಾಹಿತಿಯನ್ನ ಅಕ್ಟೋಬರ್ 15ರ ಒಳಗಾಗಿ ಕಾರ್ಯದರ್ಶಿ, ಕೊಡಗು ಗೌಡ ನಿವೃತ್ತ ನೌಕರರ ಸಂಘ, ಕೇರ್ ಆಫ್ ಕೊಡಗು ಗೌಡ ಸಮಾಜ, ಮಡಿಕೇರಿ ಇಲ್ಲಿಗೆ ತಲುಪಿಸುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ವಿರಾಜಪೇಟೆಯ ಡೆಂಟಲ್ ಕಾಲೇಜ್ ಹತ್ತಿರ ಶುಭಾರಂಭಗೊಂಡಿದೆ ಅಗ್ಲೋನೇಮಾ ಹೋಟೆಲ್ ಅಂಡ್ ರೆಸಾರ್ಟ್. ಅತ್ಯುತ್ತಮ ಟೇಸ್ಟ್ ನೊಂದಿಗೆ ಲಂಚ್ 12:30 to 3:30, ಡಿನ್ನರ್ 7 to 10. ರಿಸರ್ವ್ ಯೋರ್ ಟೇಬಲ್, ಕಾಲ್ 9480780802. ಉತ್ತಮ ಗುಣಮಟ್ಟದ ಸಾಲಿಡ್ ಮತ್ತು ಹಾಲೋ ಬ್ರಿಕ್ಸ್ ಹಾಗೂ ಪೇವರ್ಸ್ ಇಂಟರ್ಲಾಕ್ಸ್ ಗಾಗಿ ಸಂಪರ್ಕಿಸಿ ಸ್ಯಾಂಡ್ ಕಾನ್ ಬಿಟ್ಟಂಗಾಲ, ಕಾಲ್ 8900909227. ವಿರಾಜಪೇಟೆ ತಾಲೂಕು ಮೈತಾರಿ ಗ್ರಾಮದ ಶ್ರೀ ಮಂದತಮ್ಮೆ ಚಾಮುಂಡಿ ಭದ್ರಕಾಳಿ ದೇವಸ್ಥಾನದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕುಂಕುಮಾರ್ಚನೆ ಪೂಜೆ, ನಂತರ ಶ್ರೀ ದುರ್ಗಾ ಪೂಜೆಯನ್ನು ಏರ್ಪಡಿಸಲಾಗಿದೆ. ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳಿನ ಭಕ್ತಾದಿಗಳು ಊರಿನ ದಾನಿಗಳು ಅಧಿಕ ಸಂಖ್ಯೆಯಲ್ಲಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ತಕ್ಕರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಹೂಕಾಡು ಪೈಸಾರಿ ಕಗ್ಗೋಡ್ಲು ಗ್ರಾಮದ ದಿವಂಗತ ಕಾರ್ಯಪ್ಪನವರ ಪತ್ನಿ ಮುತ್ತಮ್ಮ ಅವರು 68ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಮುತ್ತಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಹೂಕಾಡು ಪೈಸಾರಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ, ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿ ಎನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಂಗಳೂರು ವಿಶ್ವವಿದ್ಯಾನಿಲಯ ಹತ್ರ ಪ್ರಸಾರಾಂಗ ಹತ್ರ ಆದ ನೆಲೆ ಕೊಡವ ಸ್ನಾತಕೋತ್ತರ ವಿಭಾಗ ಹತ್ರ ಮಕ್ಕಕ್ಕೆ 4 ತಿಂಗಳಿಗೊಮ್ಮೆ ಬೋಳಿ ಪಡ್ತುವ ಕೊಡವ ಪಾಠ ಪುಸ್ತಕ ಹತ್ರ ದಂಡನೆ ಮುಟ್ರ ಪುಸ್ತಕತನ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಲ್ಲಿ ಇಕ್ಕಾಯ್ತು ನಡೆದ ಕಾರ್ಯಕ್ರಮತ್ತು ಬಿಡುಗಡೆ ಮಾಡಿಚಿ. ಕಾರ್ಯಕ್ರಮ ಹತ್ರ ಕೋರು ಕಾರ್ಯಕ್ರಮ ವಹಿಸಿಂಡು ಪುಸ್ತಕ ಬಿಡುಗಡೆ ಮಾಡಿತು ತಕ್ಕ ಬರಂದ ಮಂಗಳೂರು ವಿಶ್ವವಿದ್ಯಾನಿಲಯ ಹತ್ರ ಕುಲಪತಿ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡೆತಾಯ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷಗಳಾದ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಎಂಡ ಮೇನತ್ತುನುಂಡು ಇಂದು ಪದವಿ ಮಟ್ಟತ್ತು ಪಿಂಜ ಸ್ನಾತಕೋತ್ತರ ವಿಭಾಗತ್ತು ಕೊಡವ ಪಾಜನ ಪಡಪುಚಿಡುವ ಸಾಧ್ಯ ಆಯನುಂಡು ಎಂದು ಅಣಚಿ. ಡಾಕ್ಟರ್ ಅಮ್ಮಟಂಡ ಪಾರ್ವತಿಯಪ್ಪ ಏತಕ್ಕ ಪರಂದಿತ್ತು ಒರು ಪಾಠ ಪುಸ್ತಕತ್ನ ತಯಾರು ಮಾಡುವಲ್ಲಿ ತಜ್ಞಗಡ ನೈಪು ದುಂಬಾ ಉಂಡು ಅನ್ನನಾಯ್ತು. ಸಾಹಿತ್ಯ ಕೋವುಕು ಒತ್ತು ಕೊಡ್ತನುಳ್ಳು ಅಕಾಡೆಮಿ ಇದಕ್ಕ ಸಾಂಸ್ಕೃತಿಕ ಪಾಜಾಯನ ಕೊಡವ ತಕ್ಕನ ಸ್ಕೂಲ್ ಮಟ್ಟದಿಂದ ಸ್ನಾತಕೋತ್ತರ ವಿಭಾಗತ್ರ ಮಕ್ಕಳಲ್ಲಿಕ್ಕೆತನೆ ಓದುವ ಪಾಜೆ ಆಯ್ತು ಮಾಡಿತು ಎಂದು ಅರಿಚಿಟ್ಟತ್ತು. ಖನಪಟ್ಟವು ಕೂಡಿಯಾಡಿತಿಂಜ ಕಾರ್ಯಕ್ರಮತ್ತು ದಂಡನೆ ಮುಟ್ಟುರ ಅಂಜಿ ಪುಸ್ತಕ ಬುಳಿಕಂಡತ್ತು. ಮಡಿಕೇರಿ ದಸರಾ ಜನೋತ್ಸವತ್ತರ ಮುಖ್ಯ ಆಕರ್ಷಣೆ ಒಂದಾದ ಮಕ್ಕಳ ದಸರಾ ಇಂದು ನಡೆದತ್ತು. ಮಡಿಕೇರಿ ಗಾಂಧಿ ಪರಂಬಲು ನಡೆದ ಮಕ್ಕಳ ದಸರಾತ್ ಮಕ್ಕ ನರ್ತನ ಚತ್ತೆ ಮಂಟಪ ಪ್ರದರ್ಶನ ಕೂಡ್ನನಕ್ಕೆ ಕಲಾ ಸಂಭ್ರಮ ವೇದಿಕೆಯಲ್ಲಿ ನಡೆದ ಛದ್ಮವೇಷ ಕ್ಲೇ ಮಾಡಲಿಂಗ್ ಪಿಂಜ ಬಾರೆ ಬಾರೆ ಪೈಪೋಟಿ ಜನರ ಮನಗದ್ದತ್ತು. ಮಕ್ಕಳ ದಸರಾ ನೋಟಿನ ಶಾಸಕ ಮಂಡೆ ಬಂಡಪ್ಪ ಚುರಂಜನ್ ಪಿಂಜ ಜಿಲ್ಲಾಧಿಕಾರಿ ಡಾ ಸತೀಶ್ ಮಕ್ಕಕ್ಕೆ ಪುರುಡು ಕೊಡ್ತತ್ತು. ಮಡಿಕೇರಿ ದಸರಾ ಸಮಿತಿರ ಆದನಲ್ಲಿ ನಾಳೆ ಪೊಲಕ 9 ಗಂಟೆಗೆ ಬಹುಭಾಷಾ ಕವಿಗೋಷ್ಠಿ, 6 ಗಂಟೆಗೆ ಆಯುಧ ಪೂಜಾ ಕಾರ್ಯಕ್ರಮ ಪಿಂಜ 8 ಗಂಟೆರ ಮೇದ ಸಾಂಸ್ಕೃತಿಕ ಕಾರ್ಯಕ್ರಮ ಗಾಂಧಿ ಪರಂಬಲು ನಡಪ. ನ್ಯೂ ಡೆಲ್ಲಿಯರ ವಿಜ್ಞಾನ ಭವನದ ನಡೆದ 8ನೇ ಕಾಲತ್ರ ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮತ್ ಸುಜಲಾಂ ದಂಡು ಪಾಯಿಂಟ್ 0 ಕಾರ್ಯಕ್ರಮತ್ರ ಮೂಲಕ ನಲ್ಲ ಸಾಧನೆ ಮಾಡಿದ ಕೊಡಗು ಜಿಲ್ಲಾ ಪಂಚಾಯತ್ಗೆ ಪ್ರಶಸ್ತಿ ಕೊಡುತ್ತದೆ. ಕೊಡಗು ಜಿಲ್ಲಾ ಪಂಚಾಯತ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾ, ಕೇಂದ್ರ